ಬೆಳಗಿದ ಪೂಜಾರಿ ಬಲಕು ಯಾರಿಗೆ ಬೆಳಗಿದೆಯೋ ಬೆಳಗಿದ ಪೂಜಾರಿ ಬಲಕು ಯಾರಿಗೆ ಬೆಳಗಿದೆಯೋ ಪಡವಲಾರಿಗೆ ಬೆಳಗಿದೆಯೋ ಏ ಮೂಡಲಾರಿಗೆ ಬೆಳಗಿದ ಪೂಜಾರಿ ಪಡವಲಾರಿಗೆ ಬೆಳಗಿದೆಯೋ ಓದೋ ಎಂದನ ಕಲ್ಲ ಲಿಪಿಗಾಳೆ ಅರಸ ಬಿಜುಳರಾಯ ತನ್ನ ಮಂತ್ರಿನ ಕರೆಸಿ ಓದೋ ಎಂದನ ಕಲ್ಲ ಲಿಪಿಗಾಳೆ ಮೇರು ಆಚಕ ದಬ ಸೇವಾ ಕಲ್ಲ ಲಿಪಿಗಳ ಓದಾದಿದ್ದಾರೆ ಒಲೆ ಮೇರು ಆಚಕ ದಬ ಸೇವಾ ನಿಮ್ಮ ಜುಟ್ಟಾಲ ಜನೇವಾರೊಂದರ ಸೇವಾ ಅರಸ ಬಿಜುಳರಾಯ ತನ್ನ ಮಂತ್ರಿನ ಕರೆಸಿ ಓದೋ ಎಂದನ ಕಲ್ಲ ಲಿಪಿಗಾಳ ಕಲ್ಲ ಲಿಪಿಗಾಳ ಓದಾದಿದ್ದಾರೆ ಒಲೆ ಮೇರು ಆಚಕ ದಬ ಸೇವಾ ಕಲ್ಲ ಲಿಪಿಗಳ ಓದಾದಿ ಕರೆಸಿ ಓದು ಎಂದನ ಕಲ್ಲಲೆ ಪೆಗಾಳ ಒಲೆ ಮೇರು ಆಚಕ ದಬ್ಬ ಸೇವಾ